ಸಜ್ಜು ಬಂಡಿ ಒಳಗಿಟ್ಟ ಕೊಂಡ ಬಿತ್ತಿ ಬರಲಾಕ ಹೊಂಟಾನ ಬಿತ್ತಿ ಬರಲಾಕ ಹೊಂಟಾನ ಒಕ್ಕಲಿಗ ಬೊತ್ತಿಯ ಗಂಟ ಮರಿತಾನ ಬಿತ್ತಿ ಬರಲಾಕ ಹೊಂಟಾನ ಒಕ್ಕಲಿಗ ಬೂತಿಯ ಗಂಟ ಮರಿತಾರ ಅಕ್ಕ ತಂಗರ ಕೋಡಿ ಅಕ್ಕಡಿ ಹಾಕ್ಯಾರ ಮುಕ್ಕಣ್ಣನ ಧ್ಯಾನ